ಈಗ ಕೃಷಿ ಪರಿಕರಗಳು ಅಂತ ಹೇಳ್ತೀನಿ ನಾನು, ಇವತ್ತು ಕೃಷಿ ಯಂತ್ರೋಪಕರಣಗಳು ಮತ್ತು ಕೃಷಿ ಸಂಸ್ಕರಣಾ ಘಟಕಗಳು ಅಂತ ಹೇಳ್ತಾ ಇದ್ದೇವೆ. ಅಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಂಗಡದ ರೈತರಿಗೆ ಶೇಕಡ 90% ಸಹಾಯಧನ ಕೊಡ್ತೀವಿ. ಗರಿಷ್ಠ ಒಬ್ಬ ರೈತರಿಗೆ ಒಂದು ವರ್ಷಕ್ಕೆ ಗರಿಷ್ಠ 1,00,000 ಮಾತ್ರ ಸೀಮಿತವಾಗಿರ್ತದೆ. 1,00,000 ಗರಿಷ್ಠ. ನಮಸ್ಕಾರ. ನಮಸ್ಕಾರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ವಿಷಯ ಇದು. ಹಲೋ, ಹೆಸರು ಹೇಳಿ, ಎಲ್ಲಿಂದ? ನಾವು ಇದೆ ಬೆಳಗಾವಿ ಜಿಲ್ಲಾ ರಾಯಭಾಗದಿಂದ ಭೀಮರಾವ್ ಕೊಕ್ಕಟೆ ಮಾತಾಡಿದ್ರಿ. ಕೇಳಿ ಭೀಮರಾವ್ ಅವರೇ, ಇಲ್ಲಿ ಕೃಷಿ ಕೇಂದ್ರದಾಗ ಎಮ್ಮೆ ಆಕಳಿಗೆ ಸಬ್ಸಿಡಿ ಮೇಲೆ ಲೋನ್ ಅದು ಕೊಡ್ತಾರೇನ್ರಿ? ಇಲ್ಲ ಇಲ್ರಿ ಇಲ್ರಿ, ಕೃಷಿ ಇಲಾಖೆ. ಕೃಷಿ ಇಲಾಖೆ ಅಲ್ಲ ಅದು, ನಾವು ಕೃಷಿ ಯಾಂತ್ರೀಕರಣ ಬಗ್ಗೆ ಭೇಟಿ ಕೊಡಿ. ಕೃಷಿ ಯಾಂತ್ರೀಕರಣದ ಬಗ್ಗೆ ಮಾತ್ರ ಇವತ್ತಿನ ಕಾರ್ಯಕ್ರಮ. ನಮಸ್ಕಾರ ಸರ್. ಕರೆ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಈ ಕೃಷಿ ಯಾಂತ್ರೀಕರಣದ ಬಗ್ಗೆ ಶಂಕರಮೂರ್ತಿ ಅವರೇ ನಾವು ಮಾತಾಡ್ತಾ ಇದ್ವಿ. ಈಗ ನಮ್ಮ ರೈತರಿಗೆ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಯಾವ್ಯಾವ ಥರದ ಉಪಕರಣಗಳನ್ನು ನೀಡ್ತಾರೆ ಒಂದೊಂದಾಗಿ ಹೇಳಿ, ಎಲ್ಲ ಬೆಳೆದು ಹೇಳಿ, ಒಂದು ಮುಖ್ಯವಾದ ಬೆಳೆಗಳದ್ದು ಹೇಳ್ಬಿಡಿ. ಹೇಳ್ಬಿಡಿ, ಈಗ ಹೇಳ್ತೀನಿ ನಾನು. ಈಗ ಸಾಮಾನ್ಯ ಮೊದಲು ಎಲ್ಲ ಬೆಳೆಗಳಿಗೆ ಕಾಮನ್ ಆಗಿ ಹೇಳ್ತೀನಿ, ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಆಮೇಲೆ ಯಾವುದೋ ಒಂದು ಬೆಳೆ ಕೇಳಿದ್ರೆ ಬೆಳೆ ಬಗ್ಗೆ ಹೇಳ್ತೀನಿ. ಆಯ್ತು. ಈಗ ನೆಲವನ್ನು ಉಳುಮೆ ಮಾಡ್ಬೇಕು ಫಸ್ಟ್, ಮೊದಲನೇದಾಗಿ ಮೊದಲನೇದಾಗಿ ನೆಲ ಉಳುಮೆ ಮಾಡೋಕೆ ಏನು ಬೇಕು ನಮಗೆ? ಟ್ರ್ಯಾಕ್ಟರ್ ಬೇಕು, ಟಿಲ್ಲರ್, ಅದು ಪವರ್ ಟಿಲ್ಲರ್ ಬೇಕು, ಅದಕ್ಕೆ ಉಪಕರಣ, ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳು ಬೇಕು, ನೇಗಿಲು, ಗಳೆ ಎಲ್ಲವೂ ಬೇಕಾಗ್ತದೆ, ಕಲ್ಟಿವೇಟ್ರು ಎಲ್ಲ ಬೇಕು, ಅವೆಲ್ಲವೂ ಸಹಿತ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಎಂ ಬಿ ರೋಟೋವೇಟರು, ಎಂ ಬಿ ಪ್ಲೋ, ಟ್ರ್ಯಾಕ್ಟರು, ಪವರ್ ಟಿಲ್ಲರು, ಕಲ್ಟಿವೇಟ್ರು, ಬಲರಾಮ್ ನೇಗಿಲು, ಕುಂಟೆ, ಇವೆಲ್ಲವೂ ಸಹಿತ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಡಿಸ್ಕ್ ಪ್ಲೋ, ಡಿಸ್ಕ್ ಯಾರೋ ಬಾಂಡ್ಲಿ ಅಂತಾರೆ ನಮ್ಮಲ್ಲಿ, ಬಾಂಡ್ಲಿ ಅಂತಾರೆ, ಬಾಂಡ್ಲಿ ನೇಗಿಲು ಅಂತಾರೆ, ಅವೆಲ್ಲವೂ ಸಹಿತ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಈಗೆಲ್ಲ ರೆಡಿ ಮಾಡಿದ್ವಿ, ಕುಂಟೆ ಆರಿಗೆ ಬಿಟ್ಟು ರೆಡಿ ಮಾಡೋಕೆ ಕುಂಟೆಯನ್ನು ಕೊಡ್ತೇವೆ. ನೆಲ ಚೆನ್ನಾಗಿ ಅದಾಯ್ತು. ಈಗ ಏನು ಮಾಡಬೇಕು ನೆಕ್ಸ್ಟು? ಬಿತ್ತನೆ ಮತ್ತು ನಾಟಿ ಮಾಡಬೇಕು. ಇದು ಕುಷ್ಕಿ ಬೇಸಾಯದಲ್ಲ ಬಿತ್ತನೆ ಮಾಡ್ತೀವಿ, ಭತ್ತ ಗದ್ದೆಗೆ ಹೋದರೆ ನಾಟಿ ಮಾಡಬೇಕಾಗತ್ತೆ. ಸೊ ನಾಟಿ ಮಾಡುವ ಯಂತ್ರಗಳನ್ನು ಕೊಡ್ತೇವೆ, ಬಿತ್ತನೆ ಮಾಡುವ ಯಂತ್ರಗಳನ್ನು ಸಹಿತ ಕೊಡ್ತೇವೆ, ಎಲ್ಲ ಟ್ರ್ಯಾಕ್ಟರ್ ಚಾಲಿತ ಯಂತ್ರೋಪಣ ಕೊಡ್ತೇವೆ. ನಾಟಿ ಮಾಡಿ ಆಯಿತು, ಬಿತ್ತನೆ ಮಾಡಿ ಆಯಿತು, ಇದಾದಮೇಲೆ ಏನು ಮಾಡಬೇಕಾಗ್ತದೆ ನಮಗೀಗ? ನೆಕ್ಸ್ಟು ಕಳೆ ತೆಗಿಬೇಕಂತರ ಬರ್ತದೆ. ಕಳೆ ತೆಗೆ, ಸೊ ಕಳೆ ತೆಗಿಬೇಕು. ಕಳೆ ತೆಗೆಯುವ ಯಂತ್ರಗಳು ಮತ್ತೆ ಅಂತರ್ಬೇಸಾಯ, ಎಡೆಕುಂಟೆ ಅಂತ ಹೇಳ್ತೀವಿ, ಎಡೆಕುಂಟೆ ಅಂತರ್ಬೇಸಾಯ. ಸೊ ಅಂತರ್ಬೇಸಾಯ ಉಪಕರಣಗಳನ್ನೆಲ್ಲವನ್ನೂ ಕೊಡ್ತೇವೆ. ಇದಾದಮೇಲೆ ಬೆಳೆ ಬರ್ತದೆ, ಬೆಳೆ ಬಂದಾಗ ಕೀಟ ಮತ್ತು ರೋಗ ಬರ್ತದೆ. ಹೌದು, ಕೀಟ ಮತ್ತು ರೋಗ ಸಿಂಪರಣೆ ಯಂತ್ರಗಳನ್ನು ಸಹಿತ ಕೊಡ್ತೇವೆ. ಇದಾದಮೇಲೆ ಗಿಡ ಬೆಳವಣಿಗೆ ಆಗ್ತದೆ, ಮಾಗುತ್ತದೆ, ಕಟಾವು ಮಾಡಬೇಕಾಗ್ತದೆ. ಹಾರ್ವೆಸ್ಟಿಂಗ್, ಹಾರ್ವೆಸ್ಟಿಂಗ್, ಕಟಾವು ಮತ್ತು ಕೊಯ್ಲೋತ್ತರ ಉಪಕರಣಗಳನ್ನು ಸಹಿತ ಕೊಡ್ತೇವೆ. ಕೊಯ್ಲಾದ್ಮೇಲೂ ಕೂಡ ಬೆಳೆನ ಮತ್ತೆ ಪ್ರೊಸೆಸ್ ಮಾಡೋಕ್ಕೂ ಕೊಡ್ತೇವೆ. ಕೊಯ್ಲಾದ್ಮೇಲೆ ಬರ್ತದೆ, ಒಂದ್ ಕಡೆಗೆ ನಿಮಗೆ ತ್ಯಾಜ್ಯ ವಸ್ತು ಬರ್ತದೆ, ಮೆಕ್ಕೆಜೋಳ ಬೆಳಿತೀರ, ಮೆಕ್ಕೆಜೋಳ ಬೆಳೆದಾಗ ಮೆಕ್ಕೆಜೋಳ ಬಿಡ್ತೀವಿ, ದಂಟು ಉಳಿತೈತೆ. ಹತ್ತಿ, ಹತ್ತಿ ಹತ್ತಿ ತೆಗಿತೀವಿ, ಹತ್ತಿ ಗಿಡ ಉಳಿತೈತೆ ಅಲ್ಲಿನೇ. ಭತ್ತದ ಹುಳು ಉಳಿತದೆ. ಸೊ ಅದಕ್ಕೆ ಮಾಡ್ತೀವಿ, ತ್ಯಾಜ್ಯ ವಸ್ತುಗಳ ನಿರ್ವಹಣಾ ವಸ್ತುಗಳು ಯಂತ್ರೋಪಕರಣ ಕೊಡ್ತೇವೆ. ಶೆಡ್ಡರು, ತುಂಬ ಶಂಕರಮೂರ್ತಿ ಅವರು ಪ್ರತಿಯೊಂದು ಬೆಳೆಗೂ ಆ ಒಂದು ಬೆಳೆಗೇನೆ ಸುಮಾರು ಉಪಕರಣಗಳನ್ನು ಕೊಡ್ತೀವಿ. ಎಲ್ಲ ಉಪಕರಣ ಎಲ್ಲ ಹಂತ ಹಂತದ ಹಂತ ಹಂತವಾಗಿ. ಈಗ ಒಂದು ಕರೆ ತೆಗೆದುಕೊಳ್ಳಿ. ಹಲೋ ಕೃಷಿರಂಗ. ಹಲೋ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಎಲ್ಲಿಂದ? ನಮ್ದಿಲ್ಲಿ ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕು ಹುಲೇದ್ರ ಹೋಬಳಿ ಶಂಕರಪಟ್ಟೆ ಗೋರಿಪುರ. ಆಯ್ತ್ರಿ ಶಂಕರಪ್ಪ, ಕೇಳಿ ಪ್ರಶ್ನೆ. ಸರ್, ನಮ್ಮ ಕೃಷಿ ಯಾಂತ್ರೀಕರಣದಿಂದ ಬಹಳ ಈಗ ಒಂದು ಒಳ್ಳೇದಾಗಿದೆ. ಒಳ್ಳೇದಾಗಿದೆ ಸರ್. ಆಯ್ತು, ಮತ್ತೆ ಕೇಳಿ ಏನ್ ಬೇಕಾದ್ರೆ. ಈಗ ಸರ್ ಸಣ್ಣ ಟ್ರ್ಯಾಕ್ಟರ್ ಅಂತ ಬಂತಲ್ಲ ಸರ್, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ ಶಂಕರಮೂರ್ತಿ ಅವರೇ. ಶಂಕರಪ್ಪ, ರೇಡಿಯೋ ಸೆಟ್ ದೂರ ಇಡ್ರಿ, ರೇಡಿಯೋ ಸೆಟ್ ದೂರ ಇಡ್ರಿ. ಆಯ್ತು, ರೇಡಿಯೋ ಆಫ್ ಮಾಡ್ ಸರ್. ಹಾ, ಗುಡ್, ಬರಿ ಸೌಂಡ್ ಕಡಿಮೆ ಮಾಡಿದ್ದು ನೀನು ಕಡಿಮೆ ಮಾಡಿ. ಪ್ರಶ್ನೆ ಕೇಳ್ರಿ. ಇಲ್ಲ ಇಲ್ಲ, ರೇಡಿಯೋ ಆಫ್ ಸ್ಟಾಪ್ ಮಾಡಿ ಸರ್. ಆಯ್ತು ಆಯ್ತು. ಈಗ ಇಲ್ಲ, ನೀವು ರೇಡಿಯೋ ಸೆಟ್ ಆಫ್ ಮಾಡಿಲ್ಲ, ನೀವು ದೂರ ಬಂದ್ಬಿಡಿ ಆ ಕಡೆಯಿಂದ. ರೇಡಿಯೋ ಸೆಟ್ ಇಂದ ದೂರ ಬನ್ನಿ, ಮಾತಾಡಿ. ಬೇರೆಯವರು ಪ್ರಶ್ನೆ ಕೇಳ್ತಾರೆ, ಬೇಗನೆ ಕೇಳಿ ಪ್ರಶ್ನೆನ. ಸಣ್ಣ ಟ್ರ್ಯಾಕ್ಟರ್ ಸರ್, 15-20 ಬರ್ತಾವ್ರಿ ಸರ್. ಹೌದು, ಅದಕ್ಕೆ ಅರ್ಜಿ ಎಲ್ಲಿ ಹಾಕ್ಬೇಕ್ರಿ, ಏನೇನು ಹಾಕ್ಬೇಕ್ರಿ? ಅದು ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ನೀವು, ಅಥವಾ ಸಮೀಪದ ಸಹಾಯ ಕೃಷಿ ನಿರ್ದೇಶಕ ಕಚೇರಿಯಲ್ಲಿ ಹೋಗಿ ನಿಮ್ದು ಉತಾರು ಅಂದ್ರೆ ಆರ್ ಟಿ ಸಿ ಅಂತ ಪಾಣಿ ಅಂತೀವಿ, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ದು ಆಧಾರು, ನಿಮ್ದು FID ನಂಬರು ಅಂತ ತಗೊಂಡೋಗಿ ನೀವು ಅರ್ಜಿ ಹಾಕಿದರೆ, ಕ್ಯಾಸ್ಟ್ ಸರ್ಟಿಫಿಕೇಟು ಇವೆಲ್ಲವೂ ಸಹಿತ ಅರ್ಜಿ ಹಾಕ್ಬೇಕಲ್ಲಿ.

ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಅನೇಕ ಕೇಳುಗರು ಮತ್ತೆ ಮತ್ತೆ ಇನ್ನೂ ಕರೆ ಮಾಡ್ತಾನೆ ಇದ್ದಾರೆ. ಸಮಯದ ಅಭಾವದಿಂದ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕೇಳುಗರೆ, ಮುಂದಿನ ಶುಕ್ರವಾರ, ಮುಂದಿನ ಬುಧವಾರ ನಾವು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ PMFME ಅಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಕೃಷಿ ಯಾಂತ್ರೀಕರಣ ವಿಭಾಗದ ಉಪನಿರ್ದೇಶಕರಾದ ಶಂಕರಮೂರ್ತಿ CMC ಅವರಿಗೆ ಎಲ್ಲ ಕೇಳುಗರ ಪರವಾಗಿ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮವನ್ನು ಆಲಿಸಿದ, ಕರೆ ಮಾಡಿ ಕೇಳಿದ ಎಲ್ಲ ರೈತರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ತಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದ ಎಲ್ಲ ರೈತ ಬಾಂಧವರಿಗೆ, ಭಾಗವಹಿಸಿರ್ತಕ್ಕಂಥ ರೈತ ಬಾಂಧವರಿಗೆ ಹೃತ್ಪೂರ್ವಕವಾಗಿ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ವಂದನೆಗಳು. FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:19:42. ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ DAPಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ: ಪಾಲಿಭಟ್ಟ ಮೇಕೂರು ಕಾರಳನ್ನ ಬಡುವಮಂಡ ಎಂ ಸುಬ್ಬಯ್ಯ ಇಂದು ಮರಣಪಟ್ಟಿತು. 76 ಬಯತ್ರ ಬಡುವಮಂಡ ಎಂ ಸುಬ್ಬಯ್ಯ ಅಯ್ಯಂಗಡ ಆಖೇರಿ ಕಾರ್ಯ ನಾಳೆ ಪೊಲಾಕ 10:30 ಮೇಕೂರಲು ನಡಪ. ಚಿಕ್ಕಬೆಟ್ಟಗಿರಿ ಗ್ರಾಮದ ನಿವಾಸಿ ದಿವಂಗತ ಅಂಬಾಡಿ ಅವರ ಧರ್ಮಪತ್ನಿ ಭಾರತಿ ಇಂದು ನಿಧನರಾದರು. 75 ವರ್ಷ ಪ್ರಾಯದ ಭಾರತಿ ಅವರ ಅಂತ್ಯಕ್ರಿಯೆ ನಾಳೆ ಕುಶಾಲನಗರದ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಮಡಿಕೇರಿ ಅಶೋಕಪುರ ನಿವಾಸಿ ದಿವಂಗತ ಸುರೇಶ್ ಅವರ ಮಗ ಅರ್ಜುನ್ ಇಂದು ನಿಧನರಾದರು. 36 ವರ್ಷ ಪ್ರಾಯದ ಅರ್ಜುನ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ ಅಶೋಕಪುರ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಕೊಡುಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಪ್ರಸ್ತುತ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿರಿ ಮತ್ತೆ ಮುಂದೆ ನಡೆಯಲಿರುವ ಕೇಂದ್ರ ಸರ್ಕಾರದ ಜಾತಿ ಗಣತಿರಿ ಜಾತಿ ಕಾಲಂಲಿ ಗೌಡ, ಉಪಜಾತಿ ಅರೆಭಾಷೆ ಗೌಡ, ಮಾತೃಭಾಷೆ ಅರೆಭಾಷೆತ ಎಲ್ಲ ಅರೆಭಾಷೆ ಗೌಡರು ನಮೂದಿಸಕುತ ಕೊಡುಗುಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಯವು ಕೇಳಿಕೊಂಡಳು. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ: ಮಿತವಾದ ಊಟ ಮಾಡೋದ್ರಿಂದ ಹಾಗೆ ಆರೋಗ್ಯಕರ ಚಟುವಟಿಕೆಯಿಂದ ಮಾತ್ರ ಆರೋಗ್ಯ ಸುಧಾರಣೆ ಸಾಧ್ಯ ಆದೇ ತಿಳಿ ಆಹಾರ ಸುರಕ್ಷಿತ ಸಹಾಯಕ ಅಧಿಕಾರಿ ಮಂಜುನಾಥವು ಹೇಳಲು. ಅವು ಕೋಪಟ್ಟಿ ಚರಂಡಿಟಿ ಅಂಗನವಾಡಿ ಕೇಂದ್ರದಲ್ಲಿ ಆಯೋಜನೆ ಮಾಡಿದ ಪೋಷಣ್ ಅಭಿಯಾನ ಅಡಿಯಲ್ಲಿ ಅರಿವು ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ. ಮಡಿಕೇರಿ ವಿದ್ಯುತ್ ಉಪಕೇಂದ್ರದಿಂದ ಹೋಗುವ ಗದ್ದಿಗೆ ಮತ್ತು ಗಾಳಿಬೀಡು ಬೀಡರ್ಲಿ ರಿಪೇರಿ ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರೆ 10:00 ಹಿಂಬತ್ತು 5:00 ಸಂಪಿಕಟ್ಟೆ ಕನ್ನಡಬಾಣೆ ಗದ್ದಿಗೆ ತ್ಯಾಗರಾಜ್ ಕಾಲೋನಿ ಕಾನ್ವೆಂಟ್ ಜಂಕ್ಷನ್ ಸುತ್ತಮುತ್ತ ಹಾಗೆ ಗಾಳಿಬೀಡು ಸಿದ್ದಿಕಾಡು ವಣಚಲು ಕೆನೆಡುಗಡೆ ಕುಂಡಮೇಸ್ರಿ ಕುಟುಹೊಳೆ ಸೇರಿದಂಗೆ ಸುತ್ತಮುತ್ತಲ ಪ್ರದೇಶದಲ್ಲಿ ಕರೆಂಟ್ ಇರದಿಲ್ಲ ತೆಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಲು. ಮಡಿಕೇರಿನ ತ್ಯಾಗರಾಜ ಕಾಲೋನಿ ಮತ್ತು ಗದ್ದಿಗೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಎಲ್ಲ ಮನೆಗಳಲ್ಲಿ ಜ್ವರ ಸಮೀಕ್ಷೆ ನಡೆಸಿ ಜನರಲ್ಲಿ ಸಾಂಕ್ರಾಮಿಕ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಎಂಟಮೊಲಾಜಿಸ್ಟ್ ಮಂಜುನಾಥ್, ಅವು ಪ್ರತಿಯೊಬ್ಬರು ತಮ್ಮ ಮನೆಗಳ ಸ್ವಚ್ಛ ಸುತ್ತಾಗಿ ಇಟ್ಟುಕೊಡೋಕು, ಮನೆಯಲ್ಲಿ ಚರಂಡಿ ನೀರು ನಿಲ್ಲದಂಗೆ ಎಚ್ಚರ ವಹಿಸೋಕು, ನೀರು ತುಂಬಿಸಿ ಇಟ್ಕೊಳ್ಳುವ ಜಾಗನ ವಾರಕ್ಕೊಮ್ಮೆ ಸ್ವಚ್ಛ ಮಾಡೋಕು, ಯಾವುದೇ ಜ್ವರ ಬಂದರೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ತೋರಿಸೋಕುತ್ತ ಹೇಳ್ದು. ಜಿಲ್ಲೆನ ಜನ ನಿರೀಕ್ಷೆ ಮಾಡ್ಕೊಂಡಂಗೆ ಸುಮಾರು 1.5 ಕೋಟಿ ರೂಪಾಯಿಲಿ ಹೃದ್ರೋಗ ತಪಾಸಣಾ ಕೇಂದ್ರನ ಆದಷ್ಟು ಬ್ಯಾಗನೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಬೋಧಕ ಆಸ್ಪತ್ರೆಯಲ್ಲಿ ಶುರುವಾದೇತ ಆಸ್ಪತ್ರೆನ ವೈದ್ಯಕೀಯ ಅಧೀಕ್ಷಕ ಡಾ HK ಸೋಮಶೇಖರವು ತಿಳಿಸಲು. ಅವು ಕೊಡಗು ಪತ್ರಕರ್ತರ ಸಂಘ ಮತ್ತು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜನೆ ಮಾಡಿದ ಪುಕ್ಕಟೆ ಆರೋಗ್ಯ ತಪಾಸಣಾ ಶಿಬಿರನ ಉದ್ಘಾಟಿಸಿ ಮಾತನಾಡಿ, ಹೃದ್ರೋಗ ತಪಾಸಣಾ ಕೇಂದ್ರ PPP ಯೋಜನೆ ಅಡಿಲಿ ಕೆಲಸ ಮಾಡಿದೆ, ಆಗ ಬೇರೆ ಬೇರೆ ಜಿಲ್ಲೆಗಳಿಗೆ ತಪಾಸಣೆಗೆ ಹೋದು ತಪ್ಪಿದೆ, ಹಾಗೆ ನೆಫ್ರಾಲಜಿ ವಿಭಾಗದಲ್ಲಿ ಡಾಕ್ಟರ್ ಅತೀಫ್ ಅವು ಕೆಲಸ ಮಾಡ್ತಾಳೋ, ಒಳ್ಳೆ ಸೇವೆ ನಡೆಸುವ ಬೋಧಕ ಆಸ್ಪತ್ರೆ ಪ್ರಯೋಜನ ಜಿಲ್ಲೆನ ಜನ ಪಡ್ಕೊಳ್ಳೋಕುತ್ತ ಹೇಳ್ದು. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಜನರಲ್ ಜಿಲ್ಲಾ ತಿಮ್ಮಯ್ಯ ಆಟದ ಬಾಡೆ ಹತ್ತಿರ ಹಿರಿಯ ನಾಗರಿಕರಿಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಪೈಪೋಟಿಯನ್ನು ನಡೆದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾವು ಉದ್ಘಾಟಿಸಿದ್ದು ಹಾಗೆ ಹಿರಿಯ ನಾಗರಿಕರಿಗೆ ಆಯುಷ್ ಇಲಾಖೆ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರನ ಹಮ್ಮಿಕೊಳ್ಳಲಾಗಿತ್ತು. ಮಡಿಕೇರಿ ಪೇಟೆನ ದಸರಾ ಸಾಂಸ್ಕೃತಿಕ ಸಮಿತಿ ವತಿಯಿಂದ 8ನೇ ವರ್ಷದ ಮಹಿಳಾ ದಸರಾ ಆಯೋಜನೆ ಮಾಡಲಾಗ್ತಾ ಉಂಟು. 28ತಾರೀಕು ಈ ಕಾರ್ಯಕ್ರಮ ನಡೆದಿದೆ. ಇದರ ಪ್ರಯುಕ್ತ ಹೆಂಗಸರಿಗೆ ಬೇರೆ ಬೇರೆ ಪೈಪೋಟಿಕ ಗಾಂಧಿ ಮೈದಾನದ ಕಲಾ ಸಂಭ್ರಮ ಸಭಾಬಡಿಯಲ್ಲಿ ನಡೆದಿದೆ. ಈ ವರ್ಷ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ರಯಾಂಪ್ ಯೋಜನೆಯಡಿ ಕೊಡಗು ಜಿಲ್ಲೆಯಲ್ಲಿ ಉದ್ಯಮ ನೋಂದಣಿ ಪಡೆದಿರುವ ನೋಂದಾಯಿತ ಕೈಗಾರಿಕೋದ್ಯಮಗಳಿಗೆ ಯೋಜನೆ ಬಗ್ಗೆ ಒಂದು ದಿನದ ಕಾರ್ಯಾಗಾರಕ್ಕೆ ಹೆಸರು ನೋಂದಾಯಿಸಿಕೊಡಿಕೆ 25 ಆಖ್ಯದ ದಿನ ತಿಳಿ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ತಿಳಿಸಲು. ಕಾಲೇಜು ಶಿಕ್ಷಣ ಇಲಾಖೆ ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇದರ ಹೊಸ ಕಟ್ಟಡದ ಉದ್ಘಾಟನೆ ಜಂಬರ 22 ಹೊತ್ತಾರೆ 11:00 ಜೂನಿಯರ್ ಕಾಲೇಜಿನ ಸಭಾಬಡೆಯಲ್ಲಿ ನಡೆದಿದೆ. ವಿರಾಜಪೇಟೆನ ಮಾಜಿ ಸೈನಿಕರ ಸಂಘದ ವತಿಯಿಂದ ಅಮರ್ ಜವಾನ್ ಸ್ತಬ್ಧದಲ್ಲಿ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಜಂಬರ 24 ಹೊತ್ತಾರೆ 10:00 ನಡೆದಿದೆ. ಕೊಡಗು ಜಿಲ್ಲಾ ಲೀಡ್ ಬ್ಯಾಂಕ್ ಮಡಿಕೇರಿ ಕೂಡುಕುಟಲಿ ಕುಶಾಲನಗರ ತಾಲೂಕಿನ ಚಿಟ್ಟಳ್ಳಿ ಗ್ರಾಮದಲ್ಲಿ ಜನಸುರಕ್ಷಾ ಅಭಿಯಾನ ಜಂಬರ ನಡೆದು ಈ ಜಂಬರನ್ನು ಉದ್ಘಾಟಿಸಿ ಮಾತನಾಡಿದ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ವಿಷ್ಣು, ಜನಸಾಮಾನ್ಯರು ಸಾಮಾಜಿಕ ಭದ್ರತಾ ಯೋಜನೆ ಮಾಡುವುದರ ಮೂಲಕ ಪ್ರಯೋಜನ ಪಡ್ಕೊಳ್ಳುತ್ತ ಹೇಳಿದರು. ಇತಿಹಾಸ ಇರುವ ಮಡಿಕೇರಿ ದಸರಾ ಉತ್ಸವದ ಅಂಗವಾಗಿ 22-30 ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜನೆ ಮಾಡಲಾಗುತ್ತು ತಿಳಿ ದಸರಾ ಕ್ರೀಡಾ ಸಮಿತಿನ ಅಧ್ಯಕ್ಷರು ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತು. ಸುದ್ದಿ ಜೊಂಪೆ ಪ್ರಸಾರ ಆಯ್ತು. ಪ್ರಾಯೋಜಕರು ಕೊಡುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಕೊಡಗು ಮೂಲ ನಿವಾಸಿ ಅರೆಮನೆಪಾಲೆ ಸಮಾಜ ಕೊಡಗು ಜಿಲ್ಲೆ ಇದಂಡ ದಂಡಾಯ್ತಿ 24-25 ಕಾಲತ್ರ ಮಾಸಭೆ ಇದೇ 21 ನಾರಾಚ ಪೊಲಕ 10 ಹಾಕತ್ತೂರು ಸರ್ಕಾರಿ ಪ್ರೈಮರಿ ಸ್ಕೂಲ್ ಸಭಾಬಾಡಲು ಅರೆಮನೆಪಾಲೆರ ಮಂಜುನಾಥ್ ಐಂಡ ಅಧ್ಯಕ್ಷತೆಯಲ್ಲಿ ನಡೆಪ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೊಡವ ಭಾಷಿಕ ಸಮುದಾಯ ಕೂಟತ್ರ ಅಧ್ಯಕ್ಷಗಳನ್ನ ಡಾಕ್ಟರ್ ಮೇಚಿರ ಸುಭಾಷ್ ನಾನೇಯಿಂಗ ಮಾಡುವ ಸಮಾಜದ ಎಲ್ಲ ಸದಸ್ಯಂಗ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ ಬರನೊಂದು ಕೊಡಗು ಮೂಲ ನಿವಾಸಿ ಅರೆಮನೆಪಾಲೆ ಸಮಾಜತ್ರ ಪ್ರಧಾನ ಸಂಘಟಕಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಿತ್ತ. ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292. ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಇದೇ 30 ಮುಂದುವರಿಸಲಾಗಿದೆ. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇಂಜ್ ಸ್ಟಾರ್ಟ್ಸ್ ಫ್ರಮ್ ₹3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನ್ನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ದಸರಾ ಫೆಸ್ಟಿವಲ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9606017186. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ನಿಮಗೆ ಗೊತ್ತಾಗಿದೆಯೇ, ಕೊಡಗಿನ ಅತಿ ದೊಡ್ಡ ಫರ್ನಿಚರ್ ಮಳಿಗೆಯಲ್ಲಿ ಎಲ್ಲೂ ಸಿಗದಂತಹ ದೊಡ್ಡ ಮಟ್ಟದ ಎಕ್ಸ್ಚೇಂಜ್ ಆಫರ್ ಶುರುವಾಗಿದ್ದು, ಇನ್ನು ನಿಮ್ಮ ಹಳೆಯ ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಆಲ್ಮಿರಾ, ಕಾಟ್, ಮ್ಯಾಟ್ರೆಸ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ, ನಿಮ್ಮ ಮನೆಯ ಒಳಭಾಗವನ್ನು ಮತ್ತಷ್ಟು ಅಲಂಕಾರಗೊಳಿಸಿ. ಫ್ರೀ ಹೋಮ್ ಡೆಲಿವರಿ ಕೂಡ ಲಭ್ಯ, ಕೂಡಲೇ ಭೇಟಿ ಕೊಡಿ. ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಲ ಜಂಕ್ಷನ್, ವಿರಾಜಪೇಟೆ.